ಶ್ರೋತೃಗಳೇ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50.24. ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಪ್ರಾಯೋಜಿತ ಕಾರ್ಯಕ್ರಮ ಪಶುರಂಗ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇವತ್ತಿನ ಪಶುರಂಗ ಕಾರ್ಯಕ್ರಮದಲ್ಲಿ ರೇಬಿಸ್ ರೋಗ ಮುಂಜಾಗ್ರತಾ ಕ್ರಮಗಳನ್ನು ಕುರಿತು ಮೈಸೂರು ಜಿಲ್ಲೆ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಷಡಕ್ಷರಮೂರ್ತಿ ಬಿಎನ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಪಶುರಂಗ ಕಾರ್ಯಕ್ರಮದಲ್ಲಿ ರೇಬಿಸ್ ರೋಗ, ಇದರ ಸಂಬಂಧವಾಗಿ ಮುಂಜಾಗ್ರತಾ ಕ್ರಮಗಳು, ಈ ಕುರಿತು ಮೈಸೂರಿನ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಷಡಾಕ್ಷರಮೂರ್ತಿ ಬಿಎನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಮಾತನಾಡ್ತಾ ಒಂದಿಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮುಖ್ಯವಾಗಿ ಮೊದಲಿಗೆ ಈ ರೇಬಿಸ್ ರೋಗ ಅಂದ್ರೆ ಏನು? ರೇಬಿಸ್ ರೋಗ ಅನ್ನುವಂಥದ್ದು ಒಂದು ವೈರಾಣುವಿನಿಂದ ಬರುವಂತಹ ಕಾಯಿಲೆ. ಸಾಮಾನ್ಯವಾಗಿ ಇದು ನಾಯಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ಯಾಕೆಂದರೆ ಮನುಷ್ಯ ನಾಯಿಗಳ ಜೊತೆ ಜಾಸ್ತಿ ವಾಸ ಮಾಡ್ತಾ ಇರೋದರಿಂದ ನಾಯಿಗಳಲ್ಲಿ ಕಂಡುಬರೋದನ್ನು ನಾವು ಗುರುತಿಸ್ತೀವಿ. ಇದು ಬೇರೆ ಬೇರೆ ಪ್ರಾಣಿಗಳಲ್ಲಿ, ಕಾಡು ಪ್ರಾಣಿಗಳಲ್ಲಿರಬಹುದು, ಮತ್ತು ಇದು ಜಾಕಲ್ಸ್, ನಾವೇನು ಹೇಳ್ತೀವಿ ವೂಲ್ಫು, ಜಾಕಲ್ಸ್, ಈ ಥರದ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಇದು ಕಾಣುತ್ತೆ. ನರಿಗಳು, ತೋಳಗಳು, ಮತ್ತು ಈವನ್ ನಾಯಿಯಿಂದ ಕಚ್ಚಲ್ಪಟ್ಟಂಥ ಹಸುಗಳಲ್ಲೂ ಕೂಡ ಭಾಳಷ್ಟು ರೈತರು ನೋಡಿದ್ದಾರೆ, ರೇಬಿಸ್ ರೋಗವನ್ನು ನೋಡಿದ್ದಾರೆ. ಈ ರೇಬಿಸ್ ಅನ್ನೋದು ಒಂದು ರ್ಯಾಪ್ಡೋ ವೈರಸ್ ಅನ್ನುವಂಥ ಒಂದು ವೈರಾಣು ಇದೆ. ಆ ವೈರಾಣುವಿನಿಂದ ಹಾಟ್ ಬ್ಲಡೆಡ್, ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಅಂದರೆ ಶಾಖ ರಕ್ತ ಪ್ರಾಣಿಗಳು ಅಂತ ಯಾರು ಹೇಳ್ತೀವಿ ಅವರೆಲ್ಲರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ರೋಗ. ಮುಖ್ಯವಾಗಿ ನರವ್ಯೂಹದನ್ನು ಇದು ಆಕ್ರಮಿಸಿಕೊಳ್ಳುತ್ತೆ, ಮತ್ತು ನರಗಳಲ್ಲೇ ಇದರ ಎಲ್ಲ ವಂಶಾಭಿವೃದ್ಧಿ ಮತ್ತು ನರಗಳ ಒಂದು ಸಿಸ್ಟಮ್ ಏನಿದೆ ಮನುಷ್ಯನಲ್ಲೇ ಆಗಲಿ ಪ್ರಾಣಿಗಳಲ್ಲೇ ಆಗಲಿ ಅದನ್ನು ಇದು ಹತೋಟಿಗೆ ತಗೊಳ್ಳುತ್ತೆ. ತನ್ನ ಹತೋಟಿಗೆ ತಗೊಂಡು ಅದು ಮಾಮೂಲಿಯಾದ ಕೆಲಸ ಏನು ನರ ಮಂಡಲ ಮಾಡ್ತಿತ್ತು ಅದನ್ನು ತಪ್ಪಿಸುತ್ತೆ. ಈಗ ರೇಬಿಸ್ ಅನ್ನುವಂಥದ್ದು ವೈರಾಣುನ, ರೇಬಿಸ್ ಅನ್ನುವಂಥದ್ದು ಒಂದು ರೋಗದ ಹೆಸರು, ರ್ಯಾಪ್ಡೋ ವೈರಸ್ ಅನ್ನುವಂಥದ್ದು ಒಂದು ವೈರಾಣು. ಇದು ಹೆಚ್ಚಾಗಿ ನಾಯಿಗಳಲ್ಲೇ ಕಂಡು ಬರುವಂತದ್ದು ಜಾಸ್ತಿ. ಇದು ಅಂಟುಜ ಅಡ್ಡ್ಯಾನ ಹೇಗೆ ಒಂದು ಸಣ್ಣ ಚಿತ್ರಣ ನಮ್ಮ ಕೇಳುಗರಿಗೆ ಕೊಡ್ಬೇಕನ್ಸುತ್ತೆ. ನಮ್ಮ ರಾಜ್ಯದಲ್ಲಿ ಒಟ್ಟು 13 ಲಕ್ಷದಷ್ಟು ನಾಯಿಗಳ ಸಂಖ್ಯೆ ಇದೆ, ಮತ್ತು ಮೈಸೂರು ಜಿಲ್ಲೆಯಲ್ಲಿ ಸುಮಾರು 26,500 ನಾಯಿಗಳ ಸಂಖ್ಯೆಯನ್ನು ನಾವು ಗಣತಿಯಲ್ಲಿ ನೋಡಿದ್ದೇವೆ ಹಿಂದಿನ ಗಣತಿಯಲ್ಲಿ. ಸೊ ಈ ನಾಯಿಗಳು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕಂಡು ಬಂದಿರ್ತದೆ, ಅದಷ್ಟನ್ನು ಕೂಡ ನಾವು ಲೆಕ್ಕ ಹಾಕಿದ್ದೇವೆ. ಅದೇ ರೀತಿ ನಾವು ನಮ್ಮ ಜೊತೆಗೆ ಈ ರೇಬಿಸ್ನ ನಾವು ಪ್ರಾಣಿಗಳ ಜೊತೆ ನೋಡೋದ್ರ ಜೊತೆಗೆ ನಾವು ಮನುಷ್ಯರಲ್ಲೂ ಕೂಡ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ಜೊತೆಯಾಗಿ ನೋಡ್ತೀವಿ. ಯಾಕೆಂದರೆ ಇದು ಮಾನವನಿಗೆ ಹರಡಬಹುದಂಥ, ಸುಲಭವಾಗಿ ಹರಡಬಹುದಾದಂಥ ಒಂದು ಕಾಯಿಲೆ ಇದು. ಹೆಚ್ಚು ನಾಯಿಗಳ ಜೊತೆ ಸಂಪರ್ಕ ಇರೋದರಿಂದ ಮಾನವನಿಗೆ ಹರಡುವಂಥದ್ದು. ಮತ್ತು ಒಂದ್ಸಲ ಈ ರೋಗ ಬಂದರೆ ಇದು ಚಿಕಿತ್ಸೆನೇ ಇಲ್ಲ ಅನ್ನುವಂಥ ರೋಗ. ಹಾಗಾಗಿ ಎಚ್ಚರಿಕೆಯಿಂದ ಇರುವಂಥದ್ದು ತುಂಬ ಮುಖ್ಯವಾದದ್ದು. ಹಂಗೆ ನೋಡಿದ್ರೆ ಲಾಸ್ಟ್ ಇಯರು ನಮಗೆ 1.5 ಲಕ್ಷದಷ್ಟು ನಾಯಿ ಕಡಿತ ಆಗಿರುವಂತಹ ಮನುಷ್ಯರ ಕೇಸಸ್ಸು ಆಸ್ಪತ್ರೆಗಳಿಗೆ ರಿಪೋರ್ಟ್ ಆಗಿದೆ. ಸೊ ಅಲ್ಲಿಗೆ ತೀವ್ರತೆ ಎಷ್ಟಿರಬಹುದು ಅನ್ನೋದು ನಾವು ಅದರಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಈ ವೈರಸ್ಸು ಎಲ್ಲ ರೋಗ ಲಕ್ಷಣಗಳನ್ನು ಒಬ್ಬರಲ್ಲೇ ತೋರಿಸೋದಿಲ್ಲ. ಸೊ ಇದು ಒಂದು ವಿಚಿತ್ರ ಇದೆ ಈ ರೋಗದ್ದು. ಹಾಗೆ ಈ ರೇಬಿಸ್ ಬಗ್ಗೆ ಹಿಂಗೆ ಓವರಾಲ್ ಇಡೀ ಒಂದು ಪ್ರಪಂಚದ ಬಗ್ಗೆ ಯೋಚನೆ ಮಾಡೋದಾದರೆ ಅಂಟಾರ್ಟಿಕಾ ಐಲ್ಯಾಂಡ್ಸಲ್ಲಿ ಈ ರೇಬಿಸ್ ಅನ್ನೋವಂಥದ್ದು ಕಂಡಿಲ್ಲ. ನ್ಯೂಜಿಲೆಂಡು, ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸು ಈ ಕಂಟ್ರಿಗಳು ಆಲ್ಮೋಸ್ಟ್ ರೇಬಿಸನ್ನು ಹತೋಟಿಗೆ ತಗೊಂಡಿದ್ದಾರೆ, ಕಂಟ್ರೋಲ್ ಆಗಿದೆ. ಹಾಗೆ ಇಂಡಿಯಾದಲ್ಲಿ ಬಂದರೆ ರೇಬಿಸು ಕಾಣದೇ ಇರುವಂತಹ ರಾಜ್ಯ ಈಗ ಡಿಕ್ಲೇರ್ ಆಗಿರುವಂಥದ್ದು ಗೋವಾ. ಸೊ ಗೋವಾ ರೇಬಿಸ್ ಫ್ರೀ ಅಂಥೇಳಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಸರ್ಕಾರ ಈ ಎಲ್ಲ ಮನುಷ್ಯರಿಗಾಗ್ತಾ ಇರುವಂತಹ ತೊಂದರೆಗಳನ್ನೆಲ್ಲ ಗಮನಿಸ್ಕೊಂಡು December 2020 ಇದನ್ನು ನೋಟಿಫೈಯಬಲ್ ಡಿಸೀಸ್ ಅಂಥೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಡಿಕ್ಲೇರ್ ಕೂಡ ಮಾಡಿದ್ದಾರೆ. ಈ ಡಿಕ್ಲೇರ್ ಮಾಡಿರುವಂಥ ಉದ್ದೇಶ ಏನು ಅಂದರೆ ಆ ರೋಗ ಲಕ್ಷಣ ಕಂಡುಬಂದಲ್ಲಿ ಅದಕ್ಕೆ ನೀಡಿರುವಂಥ ಚಿಕಿತ್ಸೆ, ತೆಗೆದುಕೊಂಡಿರುವಂಥ ಕ್ರಮಗಳು ಇದೆಲ್ಲವನ್ನು ಕೂಡ ಸರ್ಕಾರಿ ಆಸ್ಪತ್ರೆ ಆಗಿರಬಹುದು, ಇಲ್ಲ ಒಂದು ಪ್ರೈವೇಟ್ ಆಸ್ಪತ್ರೆ ಆಗಿರ್ಬೋದು, ಅವರು ಸರ್ಕಾರಕ್ಕೆ ವರದಿ ಕೊಡಬೇಕಾಗುತ್ತೆ. ಸೊ ನೋಟಿಫೈಯಬಲ್ ಡಿಸೀಸ್ ಸ್ಟೇಟಸ್ನ ರೇಬಿಸ್ಗೆ ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ರೋಗದ ತೀವ್ರತೆ ಎಷ್ಟು ಅನ್ನೋದನ್ನು ನಾವು ನಿಜವಾಗ್ಲೂ ನೋಡಬೇಕಾಗುತ್ತೆ. ಮೊದಲನೇದಾಗಿ ರೇಬಿಸ್ ಹೇಗೆ ಹರಡಬಹುದು ಅನ್ನೋದನ್ನ ಒಂದು ಸ್ವಲ್ಪ ನೋಡೋಣ. ಯಾವುದಾದ್ರೂ ನಾಯಿ ಅಥವಾ ಯಾವುದೇ ಪ್ರಾಣಿಗೆ ರೇಬಿಸ್ ಇದೆ ಅಂತ ಗೊತ್ತಾಗೋದು ಹೇಗೆ? ಸೊ ಇದು ಮೊದಲನೇದು. ಸೊ ಇದರಲ್ಲಿ ಒಂದು ಏನಂದರೆ ನಾವೆಲ್ಲ ನೋಡಿರ್ತೀವಿ ಸುಮ್ಮನೆ ಇರುವಂತಹ ರೇಬಿಸ್ ರೋಗ ಅಂದರೆ ರೇಬಿಸ್ ರೋಗದ ಲಕ್ಷಣಗಳು ಏನೂ ಇಲ್ಲದೇನೆ ಪ್ರಾಣಿ ಸುಮ್ಮನೆ ಇರುತ್ತೆ, ಆದರೆ ರೇಬಿಸ್ ರೋಗನ ಅದು ಕ್ಯಾರಿ ಮಾಡ್ತಾ ಇರುತ್ತೆ. ಅದನ್ನು ನಾವು ಡಂಪ್ ಫಾರ್ಮ್ ಅಂತ ಹೇಳ್ತೀವಿ. ಯಾವುದೇ ರೋಗ ಲಕ್ಷಣ ಕಾಣೋದಿಲ್ಲ. ಇನ್ನೊಂದು ಏನು ಅಂದರೆ ರೋಗ ಲಕ್ಷಣ ಕಾಣ್ತಾ ಇರುವಂಥ ಪ್ರಾಣಿ, ಈ ಪ್ರಾಣಿಯನ್ನು ನಾವು ಫ್ಯೂರಿಯಸ್ ಫಾರಮ್ ಅಥವಾ ಮನೋವಿಕಲ್ಪ ವಿಕಾರತೆ ಇರುವಂಥ ಪ್ರಾಣಿ ಅದು. ಈ ಎರಡು ಪ್ರಾಣಿಗಳಲ್ಲಿ ವ್ಯತ್ಯಾಸ ಏನು ಅಂದರೆ ಅದು ನಾಯಿ ಆಗಿರ್ಬೋದು ಹಸು ಆಗಿರಬಹುದು, ರೋಗ ಬಂದಿರುವಂಥದ್ದು ಮನೋವಿಕಾರತೆಗೆ ಒಳಗಾಗಿರುವಂಥ ನಾಯಿ ತುಂಬ ಗಲಾಟೆ ಮಾಡಿಕೊಂಡು ತುಂಬ ಕೂಕ್ಕೊಂಡು ಯಾವುದೇ ಗೊತ್ತು ಗುರಿ ಇಲ್ಲದೆ ಎಲ್ಲೆಲ್ಲೋ ಓಡಾಡುವಂಥದ್ದು, ಮತ್ತು ಯಾರು ಸಿಕ್ಕಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡುವಂತಹದ್ದು, ಮತ್ತು ನೀರು ಮತ್ತು ಆಹಾರಗಳನ್ನು ಬೇಡ ಅಂಥೇಳಿ ಬಿಡುವಂತಹದ್ದು, ಇದೆಲ್ಲ ಸಿಂಪ್ಟಮ್ಸ್ನ ನಾವು ನೋಡಬಹುದು. ಅದನ್ನು ನೋಡಿದ ತಕ್ಷಣ ಜನ ಹೇಳ್ತಾರೆ ಇದಕ್ಕೇನು ಹುಚ್ಚು ಬಂದಿರಬೇಕು ಕಣೋ, ಅದಕ್ಕೆ ಹಿಂಗಾಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದು ರೇಬಿಸ್ನ ಒಂದು ರೂಪ. ಇನ್ನೊಂದು ರೂಪ ಏನು ಅಂತ ಹೇಳಿದ್ರೆ ಆ ಯಾವುದೇ ಸೈನ್ಸ್ನ ತೋರಿಸ್ದೇನೆ ಆ ರೋಗ ಲಕ್ಷಣನ ಇಟ್ಕೊಂಡು ಅವು ಹಾಗೆ ಸತ್ತೋಗ್ಬಿಡ್ತವೆ, ಗೊತ್ತಾಗೋದಿಲ್ಲ. ಸಾಯುವಂಥ ಕೊನೆಯ ಗಳಿಗೆಗಳಲ್ಲಿ ಕೊನೆ ಕ್ಷಣಗಳಲ್ಲಿ ಕೆಲವು ಲಕ್ಷಣಗಳನ್ನು ತೋರಿಸುತ್ತವೆ ಕೆಲವು ಪ್ರಾಣಿಗಳು, ಕೆಲವು ಪ್ರಾಣಿ ತೋರಿಸೋದಿಲ್ಲ, ಹಾಗೆ ಸಾಯುತ್ತವೆ. ಸೊ ಈ ಎರಡೂ ಫಾರಮ್ಸ್ ಇರುತ್ತೆ, ಅಂದರೆ ಫ್ಯೂರಿಯಸ್ ಫಾರಮ್ಮು ಮತ್ತು ಡಮ್ ಫಾರಮ್ ಅನ್ನೋವಂಥದ್ದು. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ ಯಾರಾದರೂ ನಾಯಿ ಕಚ್ಚಿದ್ದೇ ಆದರೆ ಅಥವಾ ಯಾವುದೇ ರೈತ ಯಾವುದೇ ಹಸುವಿಗೆ ಊಟ ಕೊಡುವಾಗಲೋ ಅಥವಾ ಅದಕ್ಕೆ ಹುಲ್ಲು ಹಾಕುವಾಗಲೋ ನೀರು ಕೊಡುವಾಗಲೋ ಯಾವಾಗಲೋ ಏನೋ ಆಯಿತು, ಗಾಯ ಇತ್ತು ಕೈಯಲ್ಲಿ ಅಥವಾ ಏನೋ ಬಾಯಿಗೆ ಏನೋ ಔಷಧಿ ಕೊಡುವಾಗ ಕೈಗೆ ಗಾಯ ಆಯಿತು ಅಂದಾಗ ಕೇರ್ಫುಲ್ ಆಗಿರಬೇಕು. ಅವರು ಇದು ಯಾವುದೇ ಒಂದು ರೋಗದ ಲಕ್ಷಣ ತೋರಿಸ್ತಾ ಇಲ್ಲ ಅಂತಂದ್ಬಿಟ್ಟು ಇದಕ್ಕೆ ರೇಬಿಸ್ ಇಲ್ಲ ಅಂತ ಅನ್ಕೋಬಾರ್ದು, ಅಥವಾ ಎಲ್ಲ ಪ್ರಾಣಿಗಳನ್ನು ಇದು ರೇಬಿಸೇ ಇರಬಹುದು ಅಂತಲೂ ಸಸ್ಪೆಕ್ಟ್ ಮಾಡಬಾರ್ದು. ಸೊ ಅದು ಕೂಡ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಮುಖ್ಯವಾದದ್ದು ಏನು ಅಂದರೆ ಹಿಸ್ಟ್ರಿ, ಈ ಪ್ರಾಣಿಗೆ ಅಥವಾ ಈ ಮನುಷ್ಯನಿಗೆ ನಾಯಿ ಕಚ್ಚಿದೆಯಾ. ಯೂಶ್ವಲಾಗಿ ನಾಯಿಗಳಿಂದ ಸ್ಪ್ರೆಡ್ ಆಗುತ್ತೆ, ನಾಯಿ ಏನಾದರೂ ಹಿಂದೆ ಕಚ್ಚಿರುವಂಥ ಒಂದು ಹಿಸ್ಟ್ರಿ ಇದೆಯಾ ಇದಕ್ಕೆ ಅನ್ನೋದನ್ನು ನೋಡಬೇಕು. ಸೊ ನಾಯಿ ಕಚ್ಚಿರೋ ಹಿಸ್ಟ್ರಿ ಇದ್ದರೆ ಅದು ಆವಾಗ ನಾವು ಒಂದು ಅನುಮಾನ ಪಡೋದ್ರಲ್ಲಿ ಗ್ಯಾರಂಟಿ ಅರ್ಥ ಇರುತ್ತೆ. ಎರಡನೇದೇನಾಗುತ್ತೆ ಅಂದರೆ ಈ ರೋಗ ಇನ್ನೊಂದು ನಾಯಿಗೆ ಆಗಲಿ ಅಥವಾ ಮಾನವನಿಗೆ ಆಗಲಿ ಕಚ್ಚಿದ ಜಾಗದಿಂದ, ಅದು ಬಾಲ ಆಗಿರಬಹುದು, ತಲೆ ಆಗಿರಬಹುದು, ಕಾಲಾಗಿರ್ಬೋದು, ಹೊಟ್ಟೆ ಭಾಗ ಆಗಿರ್ಬೋದು, ಹೀಗೆ ಎಲ್ಲಿ ಬೇಕಾದರೂ ಕಡಿಬಹುದು. ಆದರೆ ನರಮಂಡಲಕ್ಕೆ ಫಸ್ಟು ಅದು ತಲುಪಬೇಕಾದ್ರೆ ನರದ ಟ್ರ್ಯಾಕ್ಸ್ ಏನಿದೆ ಆ ಟ್ರ್ಯಾಕಿಂದ ನರಮಂಡಲಕ್ಕೆ ಹೋಗಿ ಬ್ರೈನನ್ನು ತಲುಪುತ್ತೆ ಅದು. ಸೊ ಅಂದರೆ ಈಗ ನೀವು ಲೆಕ್ಕ ಹಾಕಿ, ಕಾಲಿಗೆ ಕಚ್ಚಿದರೆ ಕಾಲಿಂದ ತಲೆ ತನಕ ಹೋಗಬೇಕು, ಬಾಲಕ್ಕೆ ಕಚ್ಚಿದರೆ ಬಾಲದಿಂದ ತಲೆಗೆ ಹೋಗಬೇಕು, ಅದಕ್ಕೆ ಸಮಯ ಜಾಸ್ತಿ ಬೇಕಾಗುತ್ತೆ. ಯಾಕೆಂದರೆ ವೈರಾಣು ವೃದ್ಧಿ ಆಗಬೇಕು, ಆ ಟ್ರ್ಯಾಕ್ ನರು ಟ್ರ್ಯಾಕ್ ಹೋಗಿ ನರು ಟ್ರ್ಯಾಕಿಂದ ಮಿದುಳಿಗೆ ಹೋಗಿ ಸೇರಬೇಕಾಗ್ತದೆ. ಅದೇ ಅದು ಮುಖದ ಭಾಗದಲ್ಲಿ ಕಚ್ಚಿತು, ಕತ್ತಿನ ಭಾಗದಲ್ಲಿ ಕಚ್ಚಿತು ಅಂದಾಗ ಅದಕ್ಕೆ ಸಮಯ ಕಡಿಮೆ ಸಾಕು ಮಿದುಳಿಗೆ ಹೋಗಿ ಸೇರಲಿಕ್ಕೆ. ಸೊ ಅಂದರೆ ರೋಗ ಲಕ್ಷಣಗಳು ಬೇಗ ಬರುವಂಥದ್ದು ಇಂಥ ಭಾಗಗಳಲ್ಲಿ ಕಚ್ಚಿದಾಗ, ರೋಗ ಲಕ್ಷಣ ನಿಧಾನಕ್ಕೆ ಯಾವಾಗ ಕಾಣುತ್ತೆ ಅಂದರೆ ಈ ಬಾಲ ಕಾಲು ಅಥವಾ ಹಿಂಭಾಗದಲ್ಲಿ ಅಲ್ಲೆಲ್ಲ ಕಚ್ಚಿದಾಗ ಏನಾಗುತ್ತೆ ಮೆದುಳು ತನಕ ಬಂದು ರೋಗ ಕಾಣಿಸ್ಕೊಳ್ಳೋವಂಥದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸೊ ವೈರಸ್ ಟ್ರಾವೆಲಿಂಗ್ ಡಿಸ್ಟೆನ್ಸು ಟ್ರಾವೆಲಿಂಗ್ ಟೈಮ್ ಮೇಲೆ ರೋಗ ಲಕ್ಷಣಗಳು ಇರುತ್ತೆ, ಅದರ ಮೇಲೆ ನಾವು ನೋಡಿ ತೀರ್ಮಾನ ಮಾಡಬೇಕಾಗ್ತದೆ. ಇದನ್ನು ಬಾರದ ಹಾಗೆ ನಾವು ಏನನ್ನ ಕ್ರಮಗಳನ್ನ ಕೈಗೊಳ್ಳಬಹುದು? ಮೊದಲನೇದಾಗಿ ಕಚ್ಚಿದಾಗ ಏನು ಮಾಡಬೇಕು ಅಂತ ಫಸ್ಟು, ಈಗ ಪ್ರಿವೆನ್ಷನ್ ಒಂದು, ಮತ್ತು ಆದಾಗ ಇನ್ಸಿಡೆನ್ಸ್ ಆದಾಗ ಏನು ಮಾಡಬೇಕು ಅನ್ನೋದು, ಎರಡು ವಿಷಯಗಳಿರುತ್ತೆ. ಮೊದಲನೇ ವಿಷಯಕ್ಕೆ ಬಂದರೆ ಕಚ್ಚಿದಾಗ ಏನು ಮಾಡಬೇಕು ಅಂದರೆ, ತಕ್ಷಣ ಅದು ನೀವು ಎಲ್ಲೇ ಇರಲಿ ಯಾವುದೇ ಜಾಗದಲ್ಲಿರಲಿ, ನೀರು ಎಷ್ಟು ನೀರು ಸಾಧ್ಯ ಅಷ್ಟು ನೀರು ಹಾಕಿ ಗಾಯನ ತೊಳಿಬೇಕು. ತೊಳೆಯುವಂಥ ಸಂದರ್ಭದಲ್ಲಿ ಅವರಿಗೆ ಸೋಪ್ ಸಿಗಬಹುದು, ಸೋಪ್ ಹಾಕ್ಬಹುದು, ಟಿಂಚರ್ ಹಾಕ್ಬೋದು, ಡೆಟಾಲ್ ಹಾಕ್ಬೋದು, ಆಫ್ಟರ್ ಶೇವ್ ಲೋಷನ್ಗಳಿದ್ದರೆ ಅದನ್ನು ಹಾಕಬಹುದು. ಏನೂ ಇಲ್ಲ ಅನ್ನುವಂಥ ಸಂದರ್ಭ ಇದ್ದರೆ ನಿರರ್ಗಳವಾಗಿ ಚೆನ್ನಾಗಿ ನೀರು ಹಾಕಿ ತೊಳೆದು ಸೂರ್ಯನಿಗೆ ಎಕ್ಸ್ಪೋಸ್ ಮಾಡಬೇಕು. ಬಿಸಿಲು ಬಿದ್ದರೆ ಈ ವೈರಲ್ ಬೇಗ ಸಾಯುತ್ತೆ, ಒಣಗಿದ್ರೆ ಬೇಗ ಸಾಯುತ್ತೆ, ಅಂದರೆ ಆ ಜಾಗ ಒಣಗಿದ್ರೆ ಬೇಗ ಸಾಯುತ್ತೆ. ಅಂದರೆ ಸುರಿಯುವಂಥ ನೀರಿನಲ್ಲಿ ರನ್ನಿಂಗ್ ವಾಟ್ರಲ್ಲಿ ಇದನ್ನು ಹಿಡಿದ್ರೆ, ರನ್ನಿಂಗ್ ವಾಟರ್ ಇಲ್ಲ ಅಂದರೆ ಒಂದೋ ಎರಡೋ ಮಗ್ ನೀರೋ ಒಂದೆರಡು ಮೂರು ಬಾಟ್ಲ್ ನೀರು ತೊಗೊಂಡು ಕಂಟಿನ್ಯೂಸ್ ಆಗಿ ಉಜ್ಜುತ್ತಾ ಅದನ್ನು ತೊಳಿಬೇಕು. ತೊಳೆದಾಗ ಏನಾಗುತ್ತೆ ಅಂದರೆ ವೈರಸ್ ಏನೇನೋ ನಮ್ಮ ಟಿಶ್ಯೂಸ್ಗೆ ನಮ್ಮ ಕಚ್ಚಿರುವಂಥ ಜಾಗದಲ್ಲಿ ಇರುತ್ತೆ ಅದೆಲ್ಲವೂ ಕೂಡ ಹೋಗಲಿಕ್ಕೆ ಅವಕಾಶ ಆಗುತ್ತೆ. ಅಂದರೆ ಈ ರೋಗ ಹರಡುವಂಥ ಸಾಧ್ಯತೆನ ಅಲ್ಲಿ ಫಸ್ಟ್ ಸ್ಟೇಜಲ್ಲಿ ನಿಲ್ಲಿಸಬಹುದು. ಎರಡನೇ ಸ್ಟೇಜ್ ಏನು ಅಂದರೆ, ಈಗ ಕಚ್ಚಿದೆ, ಕಚ್ಚಿದ ಮೇಲೆ ನಾವು ಇವೆಲ್ಲ ಪ್ರಿವೆನ್ಷನ್ ತೊಗೊಂಡಿರ್ತೀವಿ ಅಥವಾ ತೊಗೊಳ್ದೇ ಇರಲಿಕ್ಕಾಯಿತು. ಈಗ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಏನು ಮಾಡೋದು ಅಂಥೇಳಿ, ಬಟ್ಟೆ ಕಟ್ಟೋದು ಮಾಡ್ಬೋದು ಕೆಲವರು, ಇನ್ನು ಕೆಲವರು ಇನ್ನೇನೋ ಒಂದು ಅವರಿಗೆ ಲೋಕಲಾಗಿ ಏನು ಅನಿಸಿದೆ ಅದನ್ನು ಮಾಡಬಹುದು. ಆಗ ವೈರಾಣು ಅಲ್ಲಿ ಉಳಿದಿರೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಏನು ಮಾಡಬೇಕು, ತಕ್ಷಣ ನೆಕ್ಸ್ಟ್ ಅವ್ರಿಗೆ ಇದು ಕಡಿದ ನಂತರ ಹತ್ತಿರದ ಆಸ್ಪತ್ರೆಗೆ ಹೋದರೆ, ಈಗ ಎಲ್ಲ ನಮ್ಮ ರಾಜ್ಯ ಸರ್ಕಾರ ತಗೊಂಡ್ಕೊಂಡಿರುವಂಥ ತೀರ್ಮಾನದಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ರೇಬಿಸ್ ಲಸಿಕೆ ಲಭ್ಯ ಇದೆ. ಸೊ ರೇಬಿಸ್ ಲಸಿಕೆಯನ್ನು ಮೊದಲು ಡಾಕ್ಟ್ರ್ ಏನು ಹೇಳ್ತಾರೆ ಆ ಶೆಡ್ಯೂಲ್ ಪ್ರಕಾರ ರೇಬಿಸ್ ಲಸಿಕೆಯನ್ನು ಹಾಕಿಸಿದರೆ ಪ್ರಾಣಿಗೆ ಆಗಲಿ ಅದು ಮಾನವನಿಗೆ ಆಗಲಿ ರೇಬಿಸ್ ರೋಗನ ತಡೆಗಟ್ಟಲಿಕ್ಕೆ ಸಾಧ್ಯ ಇರುತ್ತೆ. ಇನ್ನೊಂದು ಬಹಳ ಕುತೂಹಲಕಾರಿಯಾದಂಥ ವಿಷಯ ಅಂತ ಹೇಳಿದ್ರೆ, 2020 ಇದು ಯಾವಾಗ ನೋಟಿಫೈಯಬಲ್ ಡಿಸೀಸ್ ಅಂತ ಹೇಳಿ ಆರೋಗ್ಯ ಇಲಾಖೆಯಿಂದ ಇದು ಡಿಕ್ಲೇರ್ ಆಯಿತು, ಆಗಿನಿಂದನೂ ಕೂಡ ಒಂದು ಟ್ರ್ಯಾಕ್ ಆಫ್ ಇದು ನಂಬರ್ ಆಫ್ ಕೇಸಸ್ ಎಷ್ಟು ಬಂತು ಅನ್ನೋದ್ರ ಬಗ್ಗೆ ಒಂದು ಟ್ರ್ಯಾಕ್ನ ಇಡಲಿಕ್ಕೆ ಪ್ರಾರಂಭ ಮಾಡಿ ನೋಡಿದಾಗ ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ 2020 22 ಜನರು ಸತ್ತಿದ್ದಾರೆ. ಇದರಲ್ಲಿ 28 21 ಸತ್ತಿದ್ದಾರೆ, 32 22 ಸತ್ತಿದ್ದಾರೆ. ಸೊ ಅಂದರೆ ಇದೇನೆಂದರೆ ಈ ರೋಗ ಅಂಥ ವೈಡ್ ಸ್ಪ್ರೆಡ್ ಆಗಲಿಕ್ಕೆ ಬಿಡದೇನೆ ಕರ್ಟೈಲ್ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಲಕ್ಷಣ ಇದೆ. ಆ ಒಂದು ಸ್ಟ್ಯಾಟಿಸ್ಟಿಕ್ಸು ನಮಗೆ ಸಿಗುತ್ತೆ. ಸೊ ಇದೆಲ್ಲ ಯಾಕಾಯಿತು ಅಂತ ಹೇಳಿದ್ರೆ, ಪಶುಪಾಲನಾ ಇಲಾಖೆಯವರು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಇದು ಹಳ್ಳಿಗಳಲ್ಲಾಗಿರಬಹುದು ಅಥವಾ ಸಿಟಿನಲ್ಲಾಗಿರಬಹುದು, ರೋಗ ಮೊದಲು ಹರಡುವಂತಹದ್ದು ನಾಯಿಗಳಿಂದ ಕುರಿ, ಯೂಶುವಲ್ ಆಗಿ ಕುರಿಗಳನ್ನು ಅಟ್ಯಾಕ್ ಮಾಡುತ್ತವೆ. ಯಾಕೆಂದರೆ ಅವರು ಅಷ್ಟು ಪ್ರೊಟೆಕ್ಷನ್ ಗೊತ್ತಾಗೋದಿಲ್ಲ. ಅಲ್ಲಿಂದ ಬಂದರೆ ಹಸುಗಳನ್ನು ಅಟ್ಯಾಕ್ ಮಾಡುತ್ತೆ. ಸೊ ನಾಯಿ, ಹಸು ಮತ್ತು ಕುರಿ ಈ ಮೂರು ಕಾಮನ್ ಆಗಿ ಈ ರೋಗಕ್ಕೆ ತುತ್ತಾಗುವಂಥದ್ದು ಹಳ್ಳಿ ಪ್ರದೇಶಗಳಲ್ಲೇ ಆಗಲಿ ಸಿಟಿಲೇ ಆಗಲಿ. ಸೊ ಈ ಇಷ್ಟಕ್ಕೂ ಕೂಡ ನಮ್ಮ ಪಶುವೈದ್ಯಕೀಯ ಸಂಸ್ಥೆಗೆ ಅವರು ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿದ್ದೇ ಆದರೆ ಆ ಎಲ್ಲ ಪ್ರಾಣಿಗಳಿಗೆ ಅದು ಏನು ಶೆಡ್ಯೂಲ್ ಹಾಕಬೇಕೋ ಅಷ್ಟು ಶೆಡ್ಯೂಲ್ನ ಉಚಿತವಾಗಿ ನಾವು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ರೇಬಿಸ್ ಫ್ರೀ ಮೈಸೂರು ಅಂಥೇಳಿ ಮತ್ತೊಂದು ಕಾರ್ಯಕ್ರಮ ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಪ್ರತಿ 2nd ಮತ್ತು 4th ಶನಿವಾರ ರೇಬಿಸ್ ಲಸಿಕೆಯನ್ನು ಕೆಲವು ಸಂಘ ಸಂಸ್ಥೆಗಳ ಜೊತೆಗೂಡಿ ಯಾರ್ಯಾರು ಮುಂದೆ ಬಂದಿದ್ದಾರೆ ಆಯಾ ಸಂಸ್ಥೆಗಳ ಹತ್ತಿರನೇ ಫ್ರೀಯಾಗಿ ವ್ಯಾಕ್ಸಿನೇಷನ್ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಸೊ ಅದಕ್ಕೂ ಕೂಡ ಚಾಲನೆ ಸಿಕ್ಕಿದೆ. ಸೊ ಎಲ್ಲ ಸಾರ್ವಜನಿಕರು ಈ ರೋಗನ ತಡೆಗಟ್ಟಬೇಕು ಅಂದರೆ ಮುಖ್ಯವಾಗಿ ಅವರು ಲಸಿಕೆಯನ್ನು ಅವರವರ ಪ್ರಾಣಿಗಳಿಗೆ ಹಾಕಿಸೋದು ಒಳ್ಳೆಯದು. ಇದು ಈಗ ಲಸಿಕೆ ಕಚ್ಚಿದಾಗ ಹಾಕುವಂಥದ್ದು ಒಂದು ಭಾಗ. ಎರಡನೇ ಭಾಗ ಏನು ಅಂದರೆ ಪ್ರಿವೆಂಟಿವ್, ನೀವು ಹೇಳಿದ್ರಿ ಆ ಪ್ರಿವೆನ್ಷನ್ ಮಾಡುವಂಥದ್ದು ಕೂಡ ಇನ್ನೊಂದು ಭಾಗ ಇರುತ್ತೆ. ಸೊ ಈ ಪ್ರಿವೆನ್ಷನ್ನಲ್ಲಿ ಏನು ಅಂತ ಹೇಳಿದ್ರೆ, ನಾವು ಅದು ಹುಟ್ಟಿ 8-10 ವಾರಕ್ಕೆ, ನಾಯಿ ಮರಿಗಳು ಹುಟ್ಟಿ 8-10 ವಾರಕ್ಕೆ ನಾವು ಮೊದಲನೇ ಇಂಜೆಕ್ಷನ್ ಹಾಕ್ತೀವಿ, 10-12 ವಾರ ವಯಸ್ಸಾದಾಗ ಎರಡನೇ ಇಂಜೆಕ್ಷನ್ ಹಾಕ್ತೀವಿ. ಇದಾದಮೇಲೆ ಪ್ರತಿ ವರ್ಷ ರೇಬಿಸನ್ನು ಹಾಕ್ತಾ ಇರ್ತೀವಿ. ಸೊ ಯಾರು ನಾಯಿಯನ್ನು ಸಾಕಿದ್ದಾರೆ ಅವರುಗಳು, ಅಥವಾ ಯಾರು ಈ ಬೀದಿ ನಾಯಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ಕೆಲವರು ಊಟ ಹಾಕ್ತಾ ಇರ್ತಾರೆ, ಮನೆ ಮುಂದೆ ನಾಯಿ ಇರುತ್ತಷ್ಟೇ ಅದು ನಮ್ಮ ನಾಯಿ ಅಲ್ಲ ಅಂತ ಅಂದ್ರೂ ಕೂಡ ಅವರು ಅವ್ರದ್ದೇ ನಾಯಿ ಅನ್ನೋ ಮಟ್ಟಕ್ಕೆ ಅದಕ್ಕೆ ಊಟ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟಿರ್ತಾರೆ ಪಾಪ. ಸೊ ಅಂಥ ನಾಯಿಗಳಿಗೂ ಕೂಡ ಅದು ಲಸಿಕೆ ಹಾಕ್ಸುವಂಥದ್ದು ನೋಡ್ಕೊಳ್ಳೋರಿಗೆ ಸೇಫ್ಟಿ. ಸೊ ಲಸಿಕೆಯನ್ನು ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು. ಒಂದು ಕಚ್ಚಿದಾಗ ಆಗುವಂಥ ಲಸಿಕೆಯ ಒಂದು ಶೆಡ್ಯೂಲೇ ಬೇರೆ ಇರುತ್ತೆ, ಇನ್ನೊಂದು ಪ್ರಿವೆಂಟಿವ್ ಆಗಿ ನಾವು ಹಾಕುವಂಥ ಲಸಿಕೆ ಶೆಡ್ಯೂಲು ಬೇರೆ ಇರುತ್ತೆ. ಸೊ ಇದೆರಡನ್ನೂ ಕೂಡ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಪ್ರತಿ ವರ್ಷ ಈಗ ಮನುಷ್ಯರಲ್ಲಿ ಬಹಳಷ್ಟು ರೋಗಗಳಿದೆ, ಆ ರೋಗಗಳಿಗೆ ಲಸಿಕೆಯನ್ನು ಹಾಕೋದು ನಾವೆಲ್ಲ ಕೇಳ್ತಾ ಇದ್ದೀವಿ. ಆ ಎಲ್ಲ ಲಸಿಕೆಗಳು ಜೀವಮಾನ ಪರ್ಯಂತದಲ್ಲಿ ಒಂದು ಅಥವಾ ಎರಡು ಸಲ ಹಾಕುವಂಥದ್ದಿರುತ್ತೆ. ಆದರೆ ರೇಬಿಸ್ ಲಸಿಕೆಯನ್ನು ನಾವು ಜೀವನ ಪರ್ಯಂತ ಯಾವುದೂ ಕೂಡ ಶಾಶ್ವತವಾಗಿ ಪ್ರೊಟೆಕ್ಷನ್ ಕೊಡೋ ಲಸಿಕೆಗಳು ಇಲ್ಲ. ಸೊ ಆದ್ದರಿಂದ ಪ್ರತಿ ವರ್ಷ ನಾವು ರೇಬಿಸ್ ಲಸಿಕೆಯನ್ನು ಹಾಕುವಂಥದ್ದು ತುಂಬ ಮುಖ್ಯವಾಗಿರುತ್ತದೆ. ಈಗ ನಾಯಿ ಸಾಕೊಂಡಿರ್ತೀವಿ, ಸಾಕದವರು ಕೂಡ ಹಾಕೊಳ್ಬೇಕು. ಸಾಕದವ್ರು ಎಲ್ಲರೂ ಕೂಡ ರೇಬಿಸ್ ಲಸಿಕೆಯನ್ನು ತೆಗೆದುಕೊಳ್ಳುವಂಥ ಅಗತ್ಯ ಇರೋದಿಲ್ಲ, ಅಷ್ಟೊಂದು ಭಯ ಪಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಇರುವಂಥ ನಾಯಿ ಪಾಪ್ಯುಲೇಷನ್ ನೋಡಿದ್ರೆ ಅದು ಅಷ್ಟು ರ್ಯಾಂಪೆಂಟ್ ಆಗಿದ್ರೆ ಏನೇನೋ ತೊಂದರೆಗಳಾಗ್ಬಿಡ್ತಾ ಇತ್ತು. ರೋಗ ಬಹಳಷ್ಟು ಕಂಟ್ರೋಲಲ್ಲಿದೆ, ಅದರ ಅಗತ್ಯತೆ ಇಲ್ಲ. ಯಾರು ನಾಯಿ ಸಾಕಿದ್ದಾರೆ ಅವರು ಹಾಕಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಆದರೆ ಅವರ ನಾಯಿಗಳಿಗೆ ಅದನ್ನು ವ್ಯಾಕ್ಸಿನೇಷನ್ನು ಪ್ರಿವೆಂಟಿವಾಗಿ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಅವ್ರ ನಾಯಿಗಳಿಗೆ ಬೇರೆ ನಾಯಿಗಳು ಯಾವುದಾದ್ರು ಕಚ್ಚಿದ್ದೆ ಆದರೆ, ಸಂಪರ್ಕ ಬಂದರೆ, ಬೀದಿ ನಾಯಿಗಳಿಂದ ಏನಾದರೂ ತೊಂದರೆ ಆದರೆ, ಆಗ ಖಂಡಿತ ಅದಕ್ಕೆ ವ್ಯಾಕ್ಸಿನ್ ಹಾಕ್ಸೋವಂಥದ್ದು ತುಂಬ ಒಳ್ಳೆಯದು. ಈಗ ನಾಯಿಗಳಿಗೆ ಸಾಮಾನ್ಯವಾಗಿ ಯಾಕೆ ಬರುತ್ತೆ ಅನ್ನೋದು ಕಂಡುಹಿಡಿತಿದ್ದಾರೆ ಸರ್? ಇದು ಹೇಗೆ ಅಂದರೆ, ಒಂದು ರೋಗ ಯಾವುದೋ ಒಂದು ಮೂಲೆಯಲ್ಲಿ ಸುಪ್ತವಾಗಿ ಇದ್ದೇ ಇರುತ್ತೆ ಸರ್. ಈ ರೋಗ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿರೋವಂಥದ್ದು ನಾನು ಹೇಳಿದ್ನಲ್ಲ, ಮೂರು ಕಂಟ್ರೀಸು, ಅಮೇರಿಕಾ, ನ್ಯೂಜಿಲೆಂಡು, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ. ಈ ಭಾಗಗಳನ್ನು ಬಿಟ್ಟು ಉಳಿದ ಭಾಗಗಳಲ್ಲಿ ಎಲ್ಲೋ ಸಣ್ಣ ಸಣ್ಣ ಪಾಕೆಟ್ಸಲ್ಲಿ ಈ ಥರದ ಒಂದು ರೋಗ ಇರುತ್ತೆ. ಈ ರೋಗ ವೈಲ್ಡಲ್ಲಿರಬಹುದು, ವೈಲ್ಡ್ ನಾಯಿಗಳಿಂದ ಬಾರ್ಡರ್ ಇರುವಂಥ ಜನವಸತಿ ಪ್ರದೇಶಕ್ಕೆ ಬರಬಹುದು, ಈ ರೀತಿ ಒಂದು ಸಾಧ್ಯತೆ ಇರುತ್ತೆ. ಆದರೆ ರೋಗ ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ಹೇಳೋದು, ಅದನ್ನು ಹುಡುಕುವಂಥ ರೋಗದ ಮೂಲ ಹುಡುಕುವಂಥದ್ದು ಸ್ವಲ್ಪ ಕಷ್ಟಕರ. ಆದರೆ ರೋಗ ಇರೋದನ್ನು ಮಾತ್ರ ದೃಢಪಡಿಸ್ಬೋದು, ಅದಕ್ಕೆ ಸರಿಯಾಗಿ ಲಸಿಕೆ ಹಾಕಬಹುದು. ಸಾಮಾನ್ಯವಾಗಿ ಹೇಳೋದೇನು ಅಂತ ಹೇಳಿದ್ರೆ, ಕಾಡಂಚಿನಲ್ಲಿ ಇಂಥ ರೋಗಗಳು ಕಂಡ್ರೆ, ರೇಬಿಯಸ್ ರೋಗಗಳು ಕಂಡ್ರೆ ಹೆಚ್ಚು ಕಾಡು ಪ್ರಾಣಿಗಳಿಗೆ ಅದು ಅಟ್ಯಾಕ್ ಆಗುತ್ತೆ, ಹೆಚ್ಚು ಬರುತ್ತೆ ಅಂಥೇಳಿ ಸಾಮಾನ್ಯವಾಗಿ ನಂಬಿಕೆ ಇದೆ. ಹಾಗಾಗಿ ಆಯಾ ಕ್ಷೇತ್ರದ ಕಾಡಂಚಿನಲ್ಲಿರುವಂಥ ಅರಣ್ಯ ಇಲಾಖೆ ಕೂಡ ಈ ಥರದ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಅವರು ಭಾಗವಹಿಸೋದು, ಜನಗಳನ್ನ ಅದರಲ್ಲಿ ತೋರಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ನಾವು ಜನರಲ್ ಆಗಿ ಆ ರೀತಿಯಾದೊಂದು ದೊಡ್ಡ ಪ್ರಮಾಣದ ರೇಬಿಸನ್ನು ನಾವು ಇಲ್ಲೆಲ್ಲೂ ಕೂಡ ನಮ್ಮ ರಾಜ್ಯದಲ್ಲೆಲ್ಲೂ ಕೂಡ ನೋಡಿಲ್ಲ. ಮುಖ್ಯವಾಗಿ ನಮಗೆ ಕರ್ನಾಟಕದಲ್ಲಿ ಅರಣ್ಯ ಭಾಗ ನಮ್ಮಲ್ಲೇ ಇದೆ, ನಮ್ಮ ಮಡಿಕೇರಿ ಭಾಗ ಆಗಿರಬಹುದು, ಮಂಗಳೂರು, ಮಡಿಕೇರಿ ಮತ್ತು ಎಚ್ ಡಿ ಕೋಟೆ, ಮೈಸೂರು, ಈ ಸುತ್ತಮುತ್ತ ಭಾಗ ಇದೆ. ಇಲ್ಲಿರುವಂಥ ಯಾವುದೇ ಹಳ್ಳಿಗಳಲ್ಲಿ ನಾವು ರೇಬಿಸ್ ಲಸಿಕೆ ಇಷ್ಟು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂತ ಅನ್ನುವಂಥ ಪ್ರಕರಣಗಳು ಇನ್ನೂ ವರದಿ ಆಗಿಲ್ಲ. ಅಷ್ಟು ಆ ಮಟ್ಟದಲ್ಲಿ ಎಲ್ಲೂ ಕೂಡ ರೋಗ ಕಂಡಿರೋದಿಲ್ಲ, ಅದರಿಂದ ಯೋಚನೆ ಮಾಡೋ ಅಗತ್ಯ ಇಲ್ಲ. ಈಗ ಅಕಸ್ಮಾತ್ ನಾಯಿಗೆ ಈ ರೇಬಿಸ್ ರೋಗ ತಗುಲಿದೆ ಅಂತ ಗೊತ್ತಾಗುತ್ತೆ, ತುಂಬ ಪೀಕ್ ಇದಕ್ಕೆ ಹೋಗಿರುತ್ತೆ, ಆ ನಂತರ ಏನು ಮಾಡಬೇಕಾಗತ್ತೆ? ಯೂಶುವಲ್ ಆಗಿ ನಾವು ಸಾಮಾನ್ಯವಾಗಿ ಈ ತರಹ ನಾಯಿಗಳೇನಾದ್ರು ಗುರ್ತಾಗಿದ್ರೆ ತಕ್ಷಣ ಅವರು ಹತ್ತಿರದ ಮುನ್ಸಿಪಲ್ ಕಾರ್ಪೊರೇಷನ್ಗೆ, ಇಲ್ಲಾಂದರೆ ಟೌನ್ ಮುನ್ಸಿಪಾಲಿಟೀಸ್ಗೆ, ಇಲ್ಲ ಗ್ರಾಮ ಪಂಚಾಯತಿಗಳಿಗೆ ವಿಚಾರ ಕೊಡಬೇಕು. ಈ ಮೂರು ಸಂಸ್ಥೆಗಳಿಗೆ ಅದರ ಜವಾಬ್ದಾರಿ ಇರುತ್ತೆ ಈ ಥರದ್ದು. ಯಾಕೆಂದರೆ ಇದು ಮನುಷ್ಯನಿಗೆ ಹರಡುವಂಥ ರೋಗ ಆಗಿರೋದ್ರಿಂದ ಅದು ಗ್ರಾಮ ಪಂಚಾಯತಿ ಆಗಿರ್ಬೋದು, ಟೌನ್ ಪಂಚಾಯತಿ, ಕಾರ್ಪೊರೇಷನ್, ಯಾರೇ ಆಗಿರ್ಬೋದು, ಮೂರು ಜನರು ಅದರ ಅವ್ರ ಏರಿಯಾದಲ್ಲಿ ಬರುವಂಥ ಇಂಥ ನಾಯಿಗಳನ್ನು ಅವರು ಅದನ್ನು ಹಿಡಿದು ಅದರ ಒಂದು ಏನು ಪರೀಕ್ಷಾರ್ಥವಾಗಿ ಏನು ಮಾಡಬೇಕು ಅದಷ್ಟನ್ನು ಪರೀಕ್ಷೆಗಳನ್ನು ಮಾಡಿಸಿ ಆ ಪರೀಕ್ಷೆಯಲ್ಲಿ ಅದು ರೇಬಿಸ್ ಅಂತ ದೃಢಪಟ್ಟರೆ ಖಂಡಿತ ಅದನ್ನು ನಿರ್ಮೂಲನೆ ಮಾಡಲೇಬೇಕಾಗ್ತದೆ. ಆ ಪ್ರಾಣಿಗೆ ನಾವು ಉಳಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಇನ್ನೊಂದು ಏನಂದರೆ ಐಸೋಲೇಷನ್ ಮಾಡುವಂಥ ಒಂದು ವ್ಯವಸ್ಥೆಗಳನ್ನು ಅವರೆಲ್ಲ ಮಾಡ್ಕೋಬೇಕಾಗಿದೆ. ಈಗೆಲ್ಲ ಅದು ಬಹಳ ರಿಜಿಡ್ಡಾಗಿ ಬರ್ತಾ ಇದೆ. ಒನ್ ಹೆಲ್ತ್ ಕಾನ್ಸೆಪ್ಟ್ ಅಂತ ಬಂದಿದೆ ಈಗ. ಒನ್ ಹೆಲ್ತ್ ಕಾನ್ಸೆಪ್ಟಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು, ಅದು ಪ್ರಾಣಿ ಪಕ್ಷಿ ಆಗಿರಬಹುದು, ಮರ ಗಿಡಗಳಾಗಿರಬಹುದು, ಎಲ್ಲರೂ ಆರೋಗ್ಯದಿಂದ ಇದ್ದರೆ ಮಾತ್ರ ಆರೋಗ್ಯ ಅನ್ನೋವಂಥ ಒಂದು ಕಾನ್ಸೆಪ್ಟು. ಆ ಕಾನ್ಸೆಪ್ಟಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ರೇಬಿಸ್ ನಿರ್ಮೂಲನೆ ಕೂಡ ಅದರಲ್ಲಿ ಒಂದಾಗಿರುತ್ತೆ. ಸೊ ಎಲ್ಲ ಸಂಘ ಸಂಸ್ಥೆಗಳು ಅದರ ಒಂದು ಪಾರ್ಟಿಸಿಪೇಷನ್ ಅದರಲ್ಲಿ ಮಾಡಿದರೆ ಒಳ್ಳೆಯದು. ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಕೋರ್ಕೊಳ್ಳೋದೇನು ಅಂತಂದರೆ, ನೀವು ರೇಬಿಸ್ ಲಸಿಕೆಯನ್ನು ಹಾಕ್ಸೋದು ನಿಮ್ಮ ನಾಯಿಯನ್ನು ರೇಬಿಸ್ನಿಂದ ಪ್ರೊಟೆಕ್ಷನ್ ಮಾಡೋ ಉದ್ದೇಶ ಒಂದೇ ಅಲ್ಲ, ಅದರಿಂದ ನಿಮ್ಮ ಪ್ರೊಟೆಕ್ಷನ್ ಕೂಡ ಆಗುತ್ತೆ. ಯಾಕೆಂದರೆ ಹೌದು, ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಬೇಕಾಗುತ್ತೆ. ಎರಡನೇದೇನು ಅಂದರೆ, ಕೆಲವು ರೋಗಗಳು ಪ್ರಾಣಿಗಳಿಂದ ಮಾನವನಿಗೆ ಹರಡುವಂಥ ರೋಗಗಳಿರ್ತದೆ, ಝುನಾಟಿಕ್ ಡಿಸೀಸ್ ಅಂತ ಕರಿತೀವಿ. ಸೊ ಈ ಝುನಾಟಿಕ್ ಡಿಸೀಸಸ್ಸಲ್ಲಿ ಇದು ಕೂಡ ಪ್ರಾಣಿಜನ್ಯ ಕಾಯಿಲೆಯಲ್ಲಿ ರೇಬಿಸ್ ಕೂಡ ಒಂದಾಗಿರುತ್ತೆ. ಸೊ ಇದು ಮನುಷ್ಯನಿಗೂ ಕೂಡ ಹರಡ್ಬೋದಾಗಿರೋದ್ರಿಂದ ಎಲ್ಲ ನಾಗರಿಕರ ಜವಾಬ್ದಾರಿ ಆಗಿರುತ್ತೆ ಈ ರೋಗವನ್ನು ತಡೆಗಟ್ಟುವಂಥದ್ದು, ಮತ್ತು ಅವರು ಸಾಕಿರುವಂಥ ಪ್ರಾಣಿಗಳಿಗೆ ಸಮಯ ಸಮಯಕ್ಕೆ ಸರಿಯಾಗಿ ಲಸಿಕೆಯನ್ನು ಹಾಕಿಸ್ಕೊಳ್ಳುವಂಥದ್ದು, ಇದು ಎರಡೂ ಕೂಡ ಅವ್ರ ಕರ್ತವ್ಯ ಆಗಿರುತ್ತೆ. ನಾವು ಇಡಿ ಹಾಸ್ಪಿಟಲ್ ಅವ್ರ ಜೊತೆ ಬಹಳ ಕೋಆರ್ಡಿನೇಷನ್ ಮಾಡ್ತಾ ಇದ್ದೇವೆ. ಈ ಕೋಆರ್ಡಿನೇಷನ್ನಲ್ಲಿ ನಾವು ಕಂಡು ಬಂದಿರೋದು ಏನು ಅಂತ ಹೇಳಿದ್ರೆ, ಈ ಮಾನವರಲ್ಲಿ ಈ ಥರ ಎಲ್ಲ ಬಂದಾಗ, ಮನುಷ್ಯರಲ್ಲಿ ಈ ಥರ ಬಂದಾಗ ಅವರು ಇಡಿ ಹಾಸ್ಪಿಟ್ಲಿಗೆ ನೇರವಾಗಿ ತೊಗೊಂಡು ಹೋಗಬೇಕು. ಅಲ್ಲಿ ರೇಬಿಸ್ ವಾರ್ಡ್ನ ಒಂದು ಇದು ಕೂಡ ಇದೆ, ಅಲ್ಲಿ ಒಂದು ಪ್ರೊವಿಷನ್ ಇದೆ. ಅಲ್ಲಿ ಬಹಳ ಚೆನ್ನಾಗಿ ಎಲ್ಲ ಲಸಿಕೆ ಕಾರ್ಯಕ್ರಮನೇ ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅಲ್ಲಿ. ಸೊ ಅದನ್ನೆಲ್ಲ ಬಳಕೆ ಮಾಡಿಕೊಂಡ್ರೆ ಈ ರೋಗವನ್ನು ಹತೋಟಿಗೆ ತರಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆಗಲೇ ಹೇಳಿದ್ರಿ, ಈಗ ನಾಯಿಗಳಿಗೆ ಬಂದರೆ ಅದನ್ನು ನಿರ್ಮೂಲನೆ ಅಂತಿಮ ನಿರ್ಧಾರ ಆಗಿರುತ್ತೆ ಅಂತೇಳಿ. ಅಕಸ್ಮಾತ್ ನಾಯಿಗಳಿಂದ ಮನುಷ್ಯರಿಗೆ ಅದು ಹರಡಿದರೆ ಏನು ಮಾಡಬಹುದು? ಇಲ್ಲ, ಇದು ಬಹಳ ಕಷ್ಟ. ಇದು ಆ ರೋಗದ ಜೊತೆ ಬದುಕಿರುವಂತಹ ರಿಪೋರ್ಟ್ಸ್ ಒಂದು 20-22 ಜನ ಇದ್ದಾರೆ ಅಂತ ಇವತ್ತು ಕೂಡ ಗೂಗಲ್ ಸಿಗುತ್ತೆ ನಮಗೆ ಹುಡುಕಿದ್ರೆ. ಅಂದರೆ ಇದು ಎಷ್ಟು ಅಂದರೆ, ಲಕ್ಷಾಂತರ ಮಂದಿಗಳಲ್ಲಿ ಇದು ಉಳಿದಿರೋ ಬದುಕುಳಿದಿರೋರು ಅಂತ. ಆದರೆ ಯಾವುದೇ ರೀತಿಯಾದ ಚಿಕಿತ್ಸೆಯಿಂದ ಸಾಧ್ಯವೇ ಇಲ್ಲ, ಮನುಷ್ಯನ ಬದುಕಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 99% ಡೆತ್ ಅಂತೂ ಗ್ಯಾರಂಟಿಯಾಗಿ ಆಗುತ್ತೆ. ಸೊ ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಅದು ನಾವು ನೋಡಿದ್ದೀವಿ, ಒಬ್ಬೊಬ್ಬರು ನಾಯಿ ಕಡಿದು 3 ತಿಂಗಳಾಗಿದೆ ಅಂತಾರೆ, ನಾಯಿ ಕಡಿದು 6 ತಿಂಗಳಾಗಿದೆ ಅಂತಾರೆ. ಆವಾಗ ಏನೂ ಆಗಿಲ್ಲ ಅಂಥೇಳಿ ಸುಮ್ಮನೆ ಇದ್ದು ಬಿಡ್ತಾರೆ. ಅದೇನಾಗುತ್ತೆ, ಗಾಯ ವಾಸಿ ಆಗುತ್ತೆ, ಎಲ್ಲ ಗಾಯ ಮುಚ್ಚೋಗಿ ಮಾಮೂಲಾಗುತ್ತೆ, ಚರ್ಮ ಆರಾಮಾಗಿ ಓಡಾಡ್ತಿರ್ತಾರೆ. ಆದರೆ ಒಳಗಡೆ ಹೋಗಿರುವಂಥ ವೈರಸ್ ಏನಿರುತ್ತೆ, ಅದು ನರ್ವ್ ಟ್ರ್ಯಾಕ್ನಲ್ಲಿ ಸೀದಾ ಮೇಲೆ ಹೋಗ್ತಾ ಇರುತ್ತೆ, ಅದರ ಜಾಗಕ್ಕೆ ಹೋಗ್ತಾ ಇರುತ್ತೆ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂದರೆ, ಅಲ್ಲಿಂದ ಸಲೈವರಿ ಗ್ಲ್ಯಾಂಡ್ಸ್ ಅಂತ, ನಮ್ಮ ಬಾಯಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಏನಿರುತ್ತೆ, ಆ ಸಲೈವರಿ ಗ್ಲ್ಯಾಂಡು ಅದು ಮಲ್ಟಿಪ್ಲಿಕೇಶನ್ ಏರಿಯಾ, ಆ ಏರಿಯಾದಲ್ಲಿ ಅದು ಬಂದು ಎಲ್ಲ ಡೆಪಾಸಿಟ್ ಆಗ್ತವೆ. ಆ ಸಲೈವರಿ ಡೆಪಾಸಿಷನ್ಸ್ ಆದಮೇಲಿಂದ ಎಕ್ಸೈಟ್ಮೆಂಟಲ್ಲಿ ಯಾವಾಗಲೂ ನಮ್ಮ ಜೊಲ್ಲಿನಲ್ಲಿ ಆ ರೋಗಾಣುಗಳು ಇಳಿತಾ ಇರುತ್ತವೆ. ಜೊಲ್ಲಿನಿಂದ ಮಾತ್ರ ಈ ರೋಗ ಹರಡುತ್ತೆ ಹೊರತು ಬೇರೆ ಯಾವುದರಿಂದನೂ ಕೂಡ, ನಾಯಿ ಮುಟ್ಟೋದ್ರಿಂದ ಆಗಲಿ ಇನ್ನೊಂದರಿಂದ ಆಗೋದಿಲ್ಲ. ಮನುಷ್ಯನಿಗೆ ಅಥವಾ ಇನ್ನೊಂದೇ ಪ್ರಾಣಿಗೆ ಈ ರೋಗ ಹರಡಬೇಕಾದ್ರೆ ಜೊಲ್ಲು, ಯಾವ ನಾಯಿಗೆ ರೋಗ ಇರುತ್ತೆ ಆ ನಾಯಿಯ ಜೊಲ್ಲು ಇನ್ನೊಂದು ಪ್ರಾಣಿಯ ಕಟ್ಟಾಗಿರುವಂಥ ಭಾಗಕ್ಕೆ ಅದು ತಲುಪಬೇಕು. ಈಗ ನಮ್ಮ ಕೈಯಲ್ಲಿ ಏನೂ ಗಾಯ ಇಲ್ಲ ಅಂದರೆ ಈ ರೋಗಾಣು ಎಂಟ್ರಾಗೋಕ್ಕೆ ಸಾಧ್ಯ ಇಲ್ಲ. ಸೊ ಈ ರೋಗಾಣು ಎಂಟ್ರಾಗಬೇಕಾದ್ರೆ ಆ ರೋಗ ಇರುವ ನಾಯಿ ಕಚ್ಚಬೇಕು, ಅಥವಾ ನಮ್ಮ ಕೈಗಳಲ್ಲಿ ಗಾಯ ಇದ್ದು ನಮಗೆ ಗೊತ್ತಿಲ್ಲದೆ ಆ ನಾಯಿ ಮುಟ್ಟಿರಬೇಕು. ಸೊ ಈ ಎರಡೂ ಕಾರಣಗಳಿರಲೇಬೇಕು. ಅಂದರೆ ಸ್ಕಿನ್ನಲ್ಲಿ ಕಂಟಿನ್ಯೂಟಿ ಇರಬಾರ್ದು, ಮ್ಯೂಕಸ್ ಮೆಂಬ್ರೇನ್ ಕಂಟಿನ್ಯೂಟಿ ಇರಬಾರ್ದು ಅನ್ನೋವಂಥ ಒಂದು ಕಾರಣ ಇದೆ. ಈ ಥರ ಆಗಿಬಿಟ್ರೆ ಮಾತ್ರ ರೋಗ ಹರಡುತ್ತೆ. ಸಿಟಿ ಕಾರ್ಪೊರೇಷನ್ಸ್ ಕೂಡ ಈ ರೋಗನ ಹತೋಟಿಯಲ್ಲಿ ತರಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಈ ಸ್ಟ್ರೀಟ್ನಲ್ಲಿರುವಂಥ ಎಲ್ಲ ಸಾಕು ನಾಯಿಗಳು ಯಾವುದಿದೆ ಆ ಸಾಕು ನಾಯಿಗಳನ್ನು ನಾವು ತೆಗೆದುಕೊಂಡು ಹೋಗಿ ಅದಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪರೇಷನ್ಸ್ನ ಮಾಡಿ ಅದಕ್ಕೆ ರೇಬಿಸ್ ಲಸಿಕೆಯನ್ನು ಕೊಟ್ಟು ಅದೇ ಜಾಗಕ್ಕೆ ಮತ್ತೆ ವಾಪಸ್ ತಂದುಬಿಡುವಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಅದು ಕೂಡ ಮೈಸೂರು ನಗರಪಾಲಿಕೆಯಲ್ಲಿ ನಡೀತಾ ಇದೆ, ಮಹಾನಗರಪಾಲಿಕೆ ವತಿಯಿಂದ ನಡೀತಾ ಇದೆ. ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ವಂಶಾಭಿವೃದ್ಧಿ ಒಂದು ಕಟ್ಟಾಗುತ್ತೆ, ಎರಡನೇದು ಏನು ಅಂದರೆ ಲಸಿಕೆ, ಎಲ್ಲ ಪ್ರಾಣಿಗಳಿಗೆ ಲಸಿಕೆ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಮೈಸೂರು ನಗರದಲ್ಲಿ ರೋಗ ಹರಡುವಂಥ ಒಂದು ಇದು ಚಾನ್ಸಸ್ನ ಕಡಿಮೆ ಮಾಡಲಾಗ್ತಾ ಇದೆ. ಈ ಜನಜಾಗೃತಿ ಸಂಬಂಧಪಟ್ಟಾಗಿ ಇದು ನೀವು ಹೇಳ್ತಾ ಇರೋದು ನೋಡಿ, ಇದೊಂದು ದೊಡ್ಡ ಭಯಂಕರ ರೋಗನೇ. ಜನಜಾಗೃತಿ ಮೂಡಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀರಿ? ಸರ್, ಈಗ ಜನಜಾಗೃತಿಗೆ ನಾವು ಇಲಾಖೆಯಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ಸ್ ಅಂತಲೇ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಜಾತ್ರೆಗಳು ನಡೆಯುತ್ತೆ, ಎಲ್ಲೆಲ್ಲಿ ಜಾನುವಾರು ಸಂತೆ ನಡೆಯುತ್ತೆ, ಎಲ್ಲೆಲ್ಲಿ ಊರಿನ ದೊಡ್ಡ ದೊಡ್ಡ ಜಾತ್ರೆಗಳು ನಡೆಯುತ್ತವೆ, ಅದು ಹಬ್ಬ ಇರಬಹುದು, ಬೇರೆ ಜಾತ್ರೆ ಇರ್ಬೋದು, ಜಾನುವಾರು ಸಂತೆ ಇರ್ಬೋದು, ಅಲ್ಲೆಲ್ಲ ಕಡೆ ನಾವು ನಮ್ಮ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಎಲ್ಲ ಕಡೆ ಈ ರೇಬಿಸ್ ರೋಗ ಹೇಗೆ ಹರಡುತ್ತೆ, ಎಲ್ಲಿಂದ ಬರುತ್ತೆ, ಏನು ಪ್ರಾರಂಭ ಆಗುತ್ತೆ, ಅದು ಬಂದಾಗ ಲಕ್ಷಣಗಳೇನು, ಅದನ್ನು ಹೇಗೆ ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ಭಿತ್ತಿ ಪತ್ರಗಳನ್ನು ಕೊಡ್ತಾ ಇದ್ದೇವೆ, ಮತ್ತು ವಾಲ್ ಪೋಸ್ಟರ್ಸ್ನ ಹಾಕ್ತಾ ಇದ್ದೇವೆ, ಮತ್ತು ಜನರಿಗೆ ಕರಪತ್ರಗಳನ್ನು ಹಂಚ್ತಾ ಇದ್ದೇವೆ. ಸೊ ಇದೇನಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಅವೇರ್ನೆಸ್ಸು ಬರ್ತಾ ಇದೆ. ಮೊದಲು ಇಷ್ಟು ಅವೇರ್ನೆಸ್ ಯಾರಿಗೂ ಇರ್ತಾ ಇರಲಿಲ್ಲ. ಈ ಇತ್ತೀಚಿನ ದಿವಸಗಳಲ್ಲಿ ಎಸ್, ನಾಯಿ ಕಚ್ಚಿದೆ ಅಂದ ತಕ್ಷಣ ಇಂಜೆಕ್ಷನ್ ತೊಗೋಬೇಕು ಅನ್ನೋವಂಥದ್ದು ಬಂದಿದೆ. ಆಮೇಲೆ ಜನ ಭಯ ಪಡೋವಂಥದ್ದು ಏನೂ ಇಲ್ಲ. ಈಗ ಮೊದಲು ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಕೇಳ್ತಾ ಇದ್ವಿ, ಹೊಕ್ಕುಳಿಸುತ್ತಾ 14 ಇಂಜೆಕ್ಷನ್ ಕೊಟ್ಟರು, ತಡೆಯೋಕ್ಕಾಗಿಲ್ಲ, ಸುಸ್ತಾಯಿತು, ಹೆದರಿಕೆ ಆಗ್ತಾಯಿತ್ತು. ಆದರೆ ಈಗ ನಮ್ಮ ವಿಜ್ಞಾನದಲ್ಲಿ ನಡೆದಿರುವಂಥ ಸಂಶೋಧನೆಗಳಿಂದ ತಯಾರಿಸಿರುವಂಥ ಲಸಿಕೆ ಏನಿದೆ, ಆ ಲಸಿಕೆಯನ್ನು ನಾವು ಹೊಕ್ಕುಳಿಸುತ್ತಾ ಕೊಡ್ತಾ ಇಲ್ಲ. ಈಗ ನಾವು ಭುಜಕ್ಕೆ ತಗೋಬೋದು, ಭುಜದ ಮಾಂಸಗಳಿಗೆ ತಗೋಬೋದು, ಮತ್ತು ತುಂಬ ಜಾಸ್ತಿ ಕಚ್ಚಿರುವಂಥ ಒಂದು ಏನಾದರೂ ಪ್ರಕರಣ ಆಗಿದ್ದಲ್ಲಿ ಆ ಗಾಯದ ಸುತ್ತ ಅದನ್ನು ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿ ಆ ರೋಗ ಮೇಲಕ್ಕೆ ಹರಡದೇ ಇರೋ ರೀತಿ ಅದನ್ನು ತಡೆಗಟ್ತಾರೆ. ಸೊ ಈಗ ಈ ಸಂಶೋಧನೆಗಳಿಂದ ಒಳ್ಳೊಳ್ಳೆ ಔಷಧಿಗಳು ಕೂಡ ಲಭ್ಯ ಇದೆ. ರೋಗನ ತಡೆಗಟ್ಟಲಿಕ್ಕೆ ಬೇಕಾದಂಥ ಲಸಿಕೆ ಲಭ್ಯ ಇದೆ. ಎಷ್ಟು ಲಸಿಕೆಗಳನ್ನು ತಗೋಬೇಕು? ಈಗ 5 ಶೆಡ್ಯೂಲ್ ಅಂತ ಮಾಡಿದ್ದೀವಿ. 5 ದಿವಸ 5 ಲಸಿಕೆ ತಗೋಬೇಕಾಗುತ್ತೆ. ಬೇರೆ ಬೇರೆ ದಿನಗಳಿರುತ್ತೆ. 0, 3, 7 ಅಂದರೆ ಕಚ್ಚಿದ ದಿವಸದಿಂದ 0 ಡೇ ಅಂತ ಅದು. ಅಲ್ಲಿಂದ 3ನೇ ದಿವಸ, 7ನೇ ದಿವಸ, 14ನೇ ದಿವಸ ಮತ್ತು 28ನೇ ದಿವಸ, ಈ ರೀತಿ 5 ಲಸಿಕೆಗಳನ್ನು ತಗೋಬೇಕಾಗುತ್ತೆ ಸಣ್ಣ ಗಾಯಗಳಾದರೆ. ದೊಡ್ಡ ಗಾಯ ಏನಾರೋ ಆಗಿದ್ದರೆ ಅವಾಗ ಏನು ಮಾಡ್ತೀವಿ ನಾವು, ಕಚ್ಚಿರೋ ಜಾಗದಲ್ಲಿ ಸುತ್ತ ಅದನ್ನು ಇಂಜೆಕ್ಟ್ ಮಾಡ್ತಾರೆ. ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂತ ಕರಿತೀವಿ. ಆ ಇಮ್ಯುನೋಗ್ಲೋಬ್ಯುಲಿನ್ಸ್ನ ಅಲ್ಲಿ ಸುತ್ತ ಗಾಯದ ಸುತ್ತ ಹಾಕೋದ್ರಿಂದ ವೈರಸ್ಸಿನ ಚಲನೆ ಏನಿದೆ ಆ ಚಲನೆ ಅಲ್ಲೇ ಬ್ರೇಕ್ ಆಗುತ್ತೆ. ಸೊ ಹಾಗಾಗಿ ಈ ಎಫರ್ಟ್ಗಳನ್ನ ನಡೀತಾ ಇದೆ. ರೇಬಿಸ್ ರೋಗವನ್ನು ತಡೆಗಟ್ಟಲಿಕ್ಕೆ ಭಾಳಷ್ಟು ಸಂಘ ಸಂಸ್ಥೆಗಳ ಪಾತ್ರನೂ ಕೂಡ ಇದೆ. ಅವರ ಒಂದು ಸಹಕಾರ ಕೂಡ ಬೇಕಾಗಿದೆ. ಇವತ್ತು ನಾವು ಎಷ್ಟು ದೊಡ್ಡ ನಾಲೆಡ್ಜಬಲ್ ಸೊಸೈಟಿ ಅನ್ನೋವಂಥದ್ದನ್ನು ನಾವೀಗ ಡೆವಲಪ್ ಮಾಡಿದ್ದೀವಿ ಎಲ್ಲ ಸೇರಿ. ಅದೇ ರೀತಿ ರೋಗನ ತಡೆಗಟ್ಟಲಿಕ್ಕೆ ಈಗ ನಮ್ಮಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳ ಸಹಕಾರ ಕೇಳ್ತಾ ಇದ್ದೀವಿ. ಲಯನ್ಸ್ ಸಂಸ್ಥೆ ಆಗಿರ್ಬೋದು, ರೋಟ್ರಿ ಸಂಸ್ಥೆಗಳು, ಮತ್ತು ದೊಡ್ಡ ದೊಡ್ಡ ಸಂಘಟನೆಗಳಿದ್ದಾರೆ, ಮತ್ತು ಕಂಪನೀಸ್ ಇದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಜೊತೆ ಇನ್ನೂ ಕೈ ಜೋಡಿಸಿದ್ರೆ ಬಹುಶಃ ಎನಿ ಟೈಮ್ 365 ಡೇಸು 24/7 ಈ ರೋಗವನ್ನು, ರೋಗಕ್ಕೆ ಬೇಕಾದ ಲಸಿಕೆ ಮತ್ತು ಚಿಕಿತ್ಸೆಗಳಿಗೆ ಬೇಕಾದಂಥ ಎಲ್ಲ ಒಂದು ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಸಹಕಾರ ಆಗುತ್ತೆ. ಸೊ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಂಪೂರ್ಣವಾಗಿ ಈ ರೋಗವನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಭಾರತದಂಥ ದೇಶದಲ್ಲಿ? ಮಾಡ್ಬೋದು ಸರ್, ಅವೇರ್ನೆಸ್ ಒಂದೇ ಸಾಧ್ಯ. ಕರೋನಾದಂಥ ರೋಗನೇ ಇಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡಿದ್ಮೇಲೆ ರೇಬಿಸನ್ನು ಕಂಟ್ರೋಲ್ ಮಾಡುವಂಥದ್ದು ಅಂತ ದೊಡ್ಡ ವಿಷಯ ಅಂತೇನು ಅನಿಸೋದಿಲ್ಲ, ಮಾಡ್ಬೋದು. ಬಟ್ ಈಗ ಕರೋನಾಗೆ ಹಿಂಗೆ ಜನರೆಲ್ಲರೂ ಸಹಕಾರ ನೀಡಿದ್ರು, ಸರ್ಕಾರ ಮಾಡಿತು, ಸಂಘ ಸಂಸ್ಥೆಗಳು ಮಾಡಿದ್ರು, ಅದೇ ರೀತಿ ಈ ರೋಗಕ್ಕೂ ಕೂಡ ಅವರು ಎಲ್ಲ ಮನಸ್ಸು ಮಾಡಿದ್ದೆ ಆದರೆ ಗ್ಯಾರಂಟಿ ಆಗುತ್ತೆ. ಯಾಕೆಂದರೆ ಇದು ಪ್ರಾಣಿಜನ್ಯ ರೋಗ ಆಗಿರೋದ್ರಿಂದ ಇದು ಸಾಧ್ಯತೆಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಂತ. ಇಲ್ಲ, ಇದೇನು ಅದೇ ಜವಾಬ್ದಾರಿಗಳು. ನಾವು ಸೊಸೈಟಿ, ನಮಗೆ ನಾವೇನು ಕೊಡ್ಬೋದು ಸೊಸೈಟಿಗೆ, ನಮ್ಮ ಜವಾಬ್ದಾರಿ ಏನು, ಸೊಸೈಟಿನ ಆರೋಗ್ಯವಾಗಿಡಲಿಕ್ಕೆ ಅನ್ನೋವಂಥ ವಿಷಯದಲ್ಲಿ ಎಲ್ಲರೂ ಜಾಗರೂಕರಾದರೆ ಖಂಡಿತವಾಗ್ಲೂ ಕೂಡ ಈ ರೋಗನ ಹತೋಟಿಗೆ ತರೋಕ್ಕೇನು ಕಷ್ಟ ಆಗೋದಿಲ್ಲ. ಸರಿ, ಈಗ ಸಾಮಾನ್ಯವಾಗಿ ಈ ಥರದ್ದು ಏನಾದರೂ ಸಮಸ್ಯೆಗಳು ಅಥವಾ ಇದ್ರ ಬಗ್ಗೆ ಅನುಮಾನಗಳಿದ್ದರೆ ನಿಮ್ಮನ್ನು ಸಂಪರ್ಕಿಸಬೇಕು ಅಂದರೆ ನಿಮ್ಮ? ಇಲ್ಲ, ನಮ್ಮಲ್ಲಿ ಒಂದು ಒಂದು ಹೆಲ್ಪ್ ಲೈನ್ ಅಂತಲೂ ಕೂಡ ನಮ್ಮ ಇಲಾಖೆಯಿಂದ ಆಗಿದೆ. ಆ ಹೆಲ್ಪ್ ಲೈನ್ಗೆ ಯಾವುದೇ ಒಂದು ನಾಯಿ ಕಚ್ಚಿದಂಥ ಪ್ರಕರಣವಿರ್ಬೋದು ಅಥವಾ ಪ್ರಾಣಿಜನ್ಯ ಕಾಯಿಲೆಗಳಿರ್ಬೋದು ಅಥವಾ ರೇಬಿಸ್ ಬಗ್ಗೆನೇ ಆಗಿರ್ಬೋದು, ಏನೇ ಸಂದರ್ಭ ಇದ್ದರೂ ಕೂಡ ನಮ್ಮಲ್ಲಿ ಸ್ಟೇಟ್ ಹೆಲ್ಪ್ ಲೈನ್ ಅಂತಲೂ ಬಂದಿದೆ. ಅವರು ನಾವು ಯಾರೂ ಸಿಗಲಿಲ್ಲ ಅಥವಾ ಫೋನ್ ಕನೆಕ್ಟ್ ಆಗಲಿಲ್ಲ ಅಂತ ಯೋಚನೆಯೇ ಇಲ್ಲ, ದಯಮಾಡಿ ಜನ ಅಲ್ಲಿಗೆ ಕಾಲ್ ಮಾಡಿದರೆ ಅದು ಅಲ್ಲಿಂದ ನಮಗೆ ಇಮ್ಮಿಡಿಯೇಟಾಗಿ ಕನೆಕ್ಟ್ ಆಗುತ್ತೆ. ನಾವು ಖಂಡಿತ ಅಟೆಂಡ್ ಮಾಡ್ತಾ ಇದ್ದೀವಿ. ಹೆಲ್ಪ್ ಲೈನು ತುಂಬ ಒಳ್ಳೆಯದು, ದಯವಿಟ್ಟು ಎಲ್ಲ ಹೆಲ್ಪ್ ಲೈನ್ ಸಂಖ್ಯೆ ತಗೊಳ್ಳಿ. ಹೆಲ್ಪ್ ಲೈನ್ ಸಂಖ್ಯೆ ಹೀಗಿದೆ: 8277100200, 8277100200. ಮತ್ತೊಮ್ಮೆ ಹೇಳ್ತೇನೆ, ಹೆಲ್ಪ್ ಲೈನ್ನ ಸಂಖ್ಯೆ 8277100200. ಈ ಸಂಖ್ಯೆಗೆ ನೀವು ಫೋನ್ ಮಾಡಿದರೆ ಇದು 24/7 ಸಂಖ್ಯೆ, ಎಷ್ಟೊತ್ತಲ್ಲಿ ಬೇಕಾದರೂ ಕರೆ ಮಾಡ್ಬೋದು. ಕರೆ ಮಾಡಿದರೆ ನಿಮಗೆ ಖಂಡಿತವಾಗಿ ನಿಮ್ಮ ಜಾಗಕ್ಕೆ ಇಲಾಖೆ ಸಿಬ್ಬಂದಿ ಒಬ್ಬರು ಬಂದೇ ಬರ್ತಾರೆ, ಅಥವಾ ನೀವು ನಿಮಗೆ ನಿಯರೆಸ್ಟ್ ಏನು ಮಾಡಬೇಕು ಫಸ್ಟ್ ಏಡ್ಗಳನ್ನು ತಿಳಿಸ್ಕೊಡ್ತಾರೆ, ಅಥವಾ ನೀವು ಎಲ್ಲಿಗೆ ತರಬೇಕು ಅನ್ನೋದು ತಿಳಿಸ್ಕೊಡ್ತಾರೆ. ಎಲ್ಲ ಮಾಹಿತಿಗಳನ್ನು, ಸಮಗ್ರವಾದ ಮಾಹಿತಿ ನಿಮಗೆ ಸಿಗುತ್ತೆ, ಕನೆಕ್ಟ್ ಮಾಡ್ತಾರೆ ಡಾಕ್ಟರ್ಸ್ಗೆ. ಸೊ ಯಾರೂ ಯೋಚನೆ ಮಾಡೋದು ಬೇಕಾಗಿಲ್ಲ, ಹೆಲ್ಪ್ ಲೈನ್ನ ಉಪಯೋಗಿಸ್ಕೊಳ್ಳಿ. ಡಾಕ್ಟರ್, ಇಷ್ಟೊತ್ತು ನೀವು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಅದರ ಜೊತೆಗೇ ರೇಬಿಸ್ ರೋಗ ಅನ್ನೋಂಥದ್ದು ಎಂಥ ಭಯಾನಕ ರೋಗ ಅನ್ನೋದು ಕೂಡ ನೀವು ತಿಳಿಸ್ಕೊಡ್ತಾ ಹೋದ್ರಿ, ಮತ್ತು ಅದಕ್ಕೆ ಏನೇನು ಮಾಡಬೇಕು ಅನ್ನೋದು ಕೂಡ ಹೇಳ್ತಾ ಹೋದ್ರಿ. ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆನೂ ಕೂಡ, ಜಾಗೃತಿನ ಮುಂಜಾಗೃತಿನ ನಮ್ಮ ರೈತ ಬಾಂಧವರು ತಗೋತಾರೆ ಅಂತ ಅಂದ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಇದುವರೆಗೆ ರೇಬಿಸ್ ರೋಗ ಮುಂಜಾಗ್ರತಾ ಕ್ರಮಗಳನ್ನು ಕುರಿತು ಮೈಸೂರು ಜಿಲ್ಲೆ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಪಶುರಂಗ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಣೆ ಕುರಿತು ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಿಆರ್ ಗೋಪಿನಾಥ್ ಅವರೊಂದಿಗೆ ಸಂದರ್ಶನವಿದೆ. ಪಶುರಂಗ. ಪಶುವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಕೇಳಿದಿರಿ.

ಹೊಡೆಯುನು ಹಸು ಮಗ, ಉಡೋದು ಹೊಸ ಬಂಡಿ ಹೊಡೆಯುನು ಹಸು ಮಗ. ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ, ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ, ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಈಗ ಎಲ್ ಜಿ ಸಹೋದರಿಯರ ಧ್ವನಿಯಲ್ಲಿರುವ ಈ ಜನಪದ ಗೀತೆ ಕೇಳೋಣ. ರಂಗನೇ ರಂಗಾದಿ ರಂಗಯ್ಯ, ರಂಗ ನಮ್ಮಯ್ಯನೇ, ಜಂಬೂ ಜಾನಕಿ ರಮಣನೇ, ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ ಕೈಯಲ್ಲಿ ವಸ್ತುರುವೆ ರಂಗಯ್ಯ, ಕಾವಿಯ ಜೋತುರುವೆ ಎಲ್ಲಿಗೋಗಿದ್ರಿ ಏನಮ್ಮ ಗುರುವೆ, ಚಿನ್ನದ ಗರಿಯೇ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ. ರಂಗೈ ಬರುತ್ತಾರೆಂದು ರಂಗಯ್ಯ ರಂಗೋಲೇನ್ ಹಾಕಿದ್ದೆ, ರಂಗೈನ ಹಿಂದೆ ತುಳಸಮ್ಮ, ಕೈಯಲ್ಲೊಸ್ತೂರವೆ ರಂಗಯ್ಯನ ಹಿಂದೆ, ರಂಗಯ್ಯ ತುಳಸಂ ಬರುತ್ತಾಳೆಂದು ಮಂಗಳಾರತಿ ಹಿಡದಿದ್ದೆ, ಕೈಯಲ್ಲೊಸ್ತೂರುವೆ ಮಂಗಳಾರತಿ ಹಿಡದು ರಂಗಯ್ಯ ಅಂಗೈನೊಂದಾವೆ, ಮುಂಗಯ್ಯ ಹವಳ ಸಿಡಿದಾವೆ, ಕೈಯಲ್ಲೊಸ್ತೂರುವೆ ಮುಂಗಯ್ಯನೇ ಹವಳ ರಂಗಯ್ಯ ಸಿಡಿದಾವ್ ರಂಗಯ್ಯನ, ಮುಂದಕ್ಕೆ ಸಾಗಿ ಬರ ಹೇಳಿ ಕೈಯಲ್ಲೊಸ್ತೂರುವೆ ಕೈಯಲ್ಲಿ ವಸ್ತುರುವೆ ರಂಗಯ್ಯ ಕಾವಿಯ ಜೋತುರುವೆ ಎಲ್ಲಿಗೋಗಿದ್ರಿ ಏನನ್ನ ಗುರುವೆ, ಚಿನ್ನದ ಗರಿಯೇ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸುವೆ ಭಿನ್ನಹ ಮಾಡಿಸು. ರಂಗೈನ ಗಿರಿಯ ರಂಗಯ್ಯ ಮಂಜು ಗೌದಾವಲ್ಲೇ, ಮಂಜಲ್ಲ ಕಾಣೆ ಮಳಿ ಮಾಡ, ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ, ಮಂಜಲ್ಲನೆ ಕಾಣೆ ರಂಗಯ್ಯ ಮಡು ಮಡು ರಂಗಯ್ಯನ, ಮಂಗಳಾರತಿ ಹೋಗೆ ಕಾಣೆ, ಕೈಯಲ್ಲೊಸ್ತೂರುವೆ ಕೈಯಲ್ಲೊಸ್ತೂರುವೆ. ರಂಗಾನೇ ರಂಗಾ ಜೋತೂ